ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷ್ಣದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಜ್ಞವಾಣಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿ ಕುರಿತು ಪಾಂಡುರಂಗ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ಮತ್ತು ದುಮ್ಮನಸೂರಿನ ಕೃಷ್ಣಪ್ಪ ದರ್ಗಿ ಹಾಗೂ ಸಂಘಟನೆಗಳಿಂದ ಏಕತಾರಿಕ ಪದಗಳು ಪ್ರಸಾರ ಆಗ್ತವ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದೆ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟ್ ಇನ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮಾರಿಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ತುಮಕೂರು ಜಿಲ್ಲೆ ತಿಪುಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1 ಪಿಯುಸಿವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ 10-15%, ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗ್ಯದ. ಇಂಥ ಒಂದು ವಾತಾವರಣ ತಮ್ಮಲ್ಲಿ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷಿತ ಕ್ರಮಗಳನ್ನು ತಗೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ತಜ್ಞವಾಣಿ ರೈತ ಬಂಧರಿಗೆಲ್ಲ ನಮಸ್ಕಾರ. ರೈತ ಬಂಧರಿಗೆ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಪಾಂಡುರಂಗ ವಿಠಲ್ ಜೋಶಿ ಅವರದ್ರ. ಇವರು ಜೈನ್ ಇರಿಗೇಷನ್ ಸಂಸ್ಥೆಯೊಳಗ ಕೃಷಿ ಸಲಹೆಗಾರರಾಗಿ ಕೆಲಸ ಮಾಡ್ಲಿತ್ತಾರ. ಈ ಜೈನ್ ಇರಿಗೇಷನ್ ಸಂಸ್ಥೆ ಏನದಲ್ಲ, ಮಳವಳ್ಳಿಯೊಳಗ ಅಂದ್ರೆ ಮಂಡ್ಯ ಜಿಲ್ಲೆಯೊಳಗ ಕೆಲಸ ಮಾಡ್ಲಿತ್ತದ. ಇವರು ಈ ಸೂಕ್ಷ್ಮ ನೀರಾವರಿಯೊಳಗ ಸಾಕಷ್ಟು ಒಂದು ಎಕ್ಸ್ಪರ್ಟೈಸ್ ಅನ್ನ ಹೊಂದಿರುವಂತವರು ಪಾಂಡುರಂಗ ಜೋಶಿ ಅವರು. ಅದಕ್ಕೆ ಇವತ್ತಿನ ನಮ್ಮ ಒಕ್ಕಲತನದೊಳಗ ಸೂಕ್ಷ್ಮ ನೀರಾವರಿಯ ಪ್ರಾಮುಖ್ಯತೆ ಏನದ, ಈ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನ ನಮ್ಮ ರೈತರು ಅಳವಡಿಸಿಕೊಳ್ಳೋದ್ರಿಂದ ಏನೆಲ್ಲ ಒಂದು ಅನುಕೂಲತೆಗಳನ್ನು ಮಾಡಿಕೊಂಡು ನಾವು ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡುವಂತ. ನಮಸ್ಕಾರ ಪಾಂಡುರಂಗ ವಿಠಲ್ ಜೋಶಿ ಅವರ. ನಮಸ್ಕಾರ. ಸರಿಗ ನಮ್ಮ ಒಂದು ಒಕ್ಕಲತನದೊಳಗ ನಾವು ನಿರಂತರ ಇಳುವರಿ ತಗೊಳ್ಬೇಕು, ಗ್ಯಾರಂಟಿಯಾಗಿ ಇಳುವರಿ ತಗೊಳ್ಬೇಕು ಅಂತಂದ್ರೆ ಏನಂತಂದ್ರೆ ನೀರಾವರಿ ಬೇಕು. ಯಾಕಂತಂದ್ರೆ ಮಳಿ ಮೇಲೆ ನಾವು ಒಣ ಬೇಸಾಯ ಮಾಡಬೇಕು ಅಂತಂದ್ರೆ ಏನಾಗ್ತಂತಂದ್ರೆ ಮಳಿ ಇಲ್ಲ, ಕೈ ಕೊಡ್ತು, ಹಿಂದ ಮುಂದಾಯ್ತಂದ್ರೆ ಬೆಳೆ ಬರೋದು ಗ್ಯಾರಂಟಿ ಇರೋದಿಲ್ಲ. ಅದಕ್ಕೆ ಇದ್ದ ಒಂದು ನೀರಾವರಿಯನ್ನ ನಾವು ಹೆಚ್ಚಿನ ಪ್ರದೇಶಕ್ಕೆ ಅಳವಡಿಸಿಕೊಳ್ಬೇಕು, ಸ್ವಲ್ಪ ನೀರನ್ನು ನಾವು ಹೆಚ್ಚಿಗೆ ಉಪಯೋಗ ಮಾಡಿಕೊಳ್ಬೇಕು ಅಂತಂದ್ರೆ ಈ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕಾಗ್ತದೆ. ನಮ್ಮಲ್ಲೂ ಸಹಿತ ಸಾಕಷ್ಟು ಜನ ರೈತರು ಈ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಳುತ್ತಾರೆ. ಆದರೂ ಸಹಿತ ಇನ್ನು ಎಷ್ಟು ಮಟ್ಟಿಗೆ ಆಗಬೇಕು ಅಷ್ಟು ಆಗ್ತಾ ಇಲ್ಲ. ಅದಕ್ಕೆ ನನ್ನ ಮೊದಲ ಪ್ರಶ್ನೆ ಏನು ಅಂತಂದ್ರೆ ನಮ್ಮ ದೇಶದೊಳಗ ಈ ಒಂದು ಹನಿ ನೀರಾವರಿ ಅಥವಾ ಸೂಕ್ಷ್ಮ ನೀರಾವರಿ ಯಾವ ವರ್ಷದಿಂದ ಪ್ರಾರಂಭ ಆಯ್ತು, ಆಮೇಲೆ ಮುಂದೆ ಸರ್ಕಾರದಿಂದ ಏನ್ ಗುರಿ ಇಟ್ಕೊಂಡ್ರಂತ ಹೇಳಿದ್ರೆ? ಈಗ ರೈತ ಬಾಂಧವರಿಗೆ ಹೇಳೋದೇನೆಂದ್ರೆ ಈ ಒಕ್ಕಲತನದಲ್ಲಿ ನೀರಿನ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ನಮ್ ಕಡೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಭೂಮಿ ಇದೆ, ಮೂವತ್ತು ಎಕರೆ ನಲವತ್ತು ಎಕರೆ ಇದೆ. ಆದ್ರೆ ಅದರಲ್ಲಿ ಶೇಕಡಾ 80-90 ಭಾಗ, ಆಲ್ಮೋಸ್ಟ್ 95 ಭಾಗ ಮಳೆ ಆಶ್ರಯತೆ ಇದೆ. ಆದ್ರೆ ಕೆಲವರಿಗೆ ನೀರಾವರಿ ಇದೆ, ಆದ್ರೆ ಬೋರ್ವೆಲ್ ಆಶ್ರಯದಲ್ಲಿದ್ದಾರೆ. ಆದ್ರೆ ಹರಿಯ ನೀರು ಅಂತ ಒಂದು ಪದ್ಧತಿಯನ್ನೇ ಅನುಭವಿಸ್ತಾ ಇದೆ. ಅವರು ಈ ಸೂಕ್ಷ್ಮ ನೀರಾವರಿ ಬಗ್ಗೆ ಇನ್ನು ಅಷ್ಟು ವಿಶೇಷವಾಗಿ ವಿಚಾರ ಮಾಡ್ತಾ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಬಟ್ ಈಗ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡೋದಂದ್ರೆ, ಕರ್ನಾಟಕದಲ್ಲಿ ಸೂಕ್ಷ್ಮ ನೀರಾವರಿಯನ್ನ 1991 ತೋಟಗಾರಿಕಾ ಬೆಳೆಗಳಲ್ಲಿ ಪ್ರಾರಂಭ ಮಾಡಲಾಗಿದೆ. ಅದು ಎಲ್ಲೆಲ್ಲಂದ್ರೆ, ಮೊದಲು ಬಿಜಾಪುರದಲ್ಲಿ ಮತ್ತು ಎರಡನೇದಾಗಿ ಕೋಲಾರ ಜಿಲ್ಲೆಯಲ್ಲಿ ಶೇಕಡಾ 100-100 ಸಬ್ಸಿಡಿಯನ್ನು ಕೊಟ್ಟು ಇದನ್ನ ಸರ್ಕಾರದವರು, ಗಣ ಸರ್ಕಾರದವರು ಅದನ್ನ ರೈತರಿಗೆ ಪ್ರಚೋದನೆಗೋಸ್ಕರ ಎರಡು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ನಂತರ ಸುಮಾರು 2003-04 ಅದನ್ನ ಕೃಷಿ ಬೆಳೆಗಳಿಗೆ ವಿಸ್ತರಣೆ ಮಾಡಲಾಯ್ತು. ಕೃಷಿ ಬೆಳೆಗಳಂದ್ರೆ ಮೆಕ್ಕೆಜೋಳ ಇರಬಹುದು, ಶೇಂಗಾ ಇರಬಹುದು, ಇಂತಹ ಬೆಳೆಗಳಿಗೆ ಕೂಡ ವಿಸ್ತರಣೆ ಆಯ್ತು. ಯಾಕಂದ್ರೆ ಅವರು ಎಲ್ಲರೂ ತೋಟಗಾರಿಕೆ ಬೆಳೆ ಬೆಳೆಯವರು ಇರೋದಿಲ್ಲ. ಹೌದು, ಕೆಲವರು ಕೃಷಿ ಬೆಳೆ ಬಿತ್ತಕ್ಕಂಥವ್ರು ಇರ್ತಾರೆ. ಅವರಿಗೆ ಈ ಒಂದು ಫೆಸಿಲಿಟಿ, ಈ ಒಂದು ಅನುಕೂಲ ಆಗ್ಲಿ ಅಂತೇಳಿ 2003-04 ನಮ್ಮ ಭಾರತ ದೇಶದಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಅಂದ್ರೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಹನಿ ನೀರಾವರಿಗೆ ಸುಮಾರು 500,000 ಹೆಕ್ಟರ್ ಏರಿಯಾವನ್ನ ಕವರ್ ಮಾಡಿದ್ದಾರೆ. ಮತ್ತು ತುಂತುರು ನೀರಾವರಿಗೆ 400,000 ಹೆಕ್ಟರ್ ಏರಿಯಾವನ್ನ ಕವರ್ ಮಾಡಿದ್ದಾರೆ. ಯಾಕಂದ್ರೆ ಅದು ಯಾವುದೇ ಒಂದು ಹೊಸ ತಂತ್ರಜ್ಞಾನ ಅಂದ ತಕ್ಷಣ ಎಲ್ಲರೂ ರೈತರು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸುಮಾರು ಸಲ ನಾವು ಹಿಂದಕ್ಕೆಲ್ಲ ನೋಡಿದೀವಿ, 1965 ಗೊಬ್ಬರಗಳು ಪ್ರಾರಂಭವಾದಾಗ ಇಲ್ಲ, ಗೊಬ್ಬರ ಹಾಕಿದ್ರೆ ಭೂಮಿ ಸುಡುತ್ತೆ ಅಂತ ಎಷ್ಟೋ ಸಲ ಯೂಸೇ ಮಾಡಲಿಲ್ಲ. ಎಷ್ಟೋ ವರ್ಷಗಳ ನಂತರ ಒಬ್ಬೊಬ್ಬರು ಪ್ರಾತ್ಯಕ್ಷಿಕವಾಗಿ ಬಳಸಿ ಬಳಸಿ ಒಬ್ಬರಿಂದ ಒಬ್ಬರಿಗೆ ಅದು ಪ್ರಚಾರ ಆಯ್ತು. ಇವತ್ತು ಗೊಬ್ಬರ ಕಡಿಮೆ ಆಗ್ತಾ ಇದೆ ಅಂತ ಒಂದು ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಈ ಬೀಜಗಳು ಅಷ್ಟೇ, ಯಾವುದೇ ಒಂದು ಹೊಸ ತಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದೇ ಸಲ ಅದು ಎಲ್ಲಾ ಕಡೆ ಪ್ರಯೋಜನ ತಗೊಳ್ಳಲ್ಲ ರೈತರು. ಯಾಕಂದ್ರೆ ಅವರದೇ ಆದಂತಹ ಒಂದು ಕಾರಣಗಳಿರ್ತವೆ, ಅದಕ್ಕೆ ನಾವು ತಪ್ಪಂತ ಹೇಳಕ್ ಆಗಲ್ಲ. ಬಟ್ ಅದು ಸುಮಾರಾಗಿ ನಿಧಾನವಾಗಿ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ತಾ ಹೋಗ್ತದೆ. ಈಗ ಈ ನಮ್ಮ ಸೂಕ್ಷ್ಮ ನೀರಾವರಿ ಕೂಡ ಅಷ್ಟೇ, ಎಷ್ಟೇ ಗವರ್ಮೆಂಟ್ ಈ ಗಣ ಸರ್ಕಾರದವರು ಫೆಸಿಲಿಟಿ ಕೊಡ್ಲಿ, ಸಬ್ಸಿಡಿ ಕೊಡ್ಲಿ, 90% ಸಬ್ಸಿಡಿ ಕೊಡ್ತಾ ಇದಾರೆ, 100% ಕೊಟ್ಟರು, 90% ಈಗ ಬಂದ್ರು. ಆಮೇಲೆ ಈಗ ಬರೀ 5 ಹೆಕ್ಟರ್ ವರೆಗೆ ಮಾತ್ರ 90% ಕೊಟ್ಟು, 5 ಹೆಕ್ಟರ್ ನಂತರ ಬರೀ 50% ಸಬ್ಸಿಡಿ ವರೆಗೆ ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರ್ತಾ ಇದಾರೆ. ಅಂದ್ರೆ ಸರ್ಕಾರದ ಉದ್ದೇಶ ಏನಂದ್ರೆ, ಈ ಒಂದು ಸೂಕ್ಷ್ಮ ನೀರಾವರಿಯನ್ನ ಎಲ್ಲಾ ರೈತರಿಗೆ ಸಬ್ಸಿಡಿಯಲ್ಲಿ ಕೊಟ್ಟು ಬಳಸುವಂಗ್ ಮಾಡ್ಬೇಕಂತಿತ್ತು ಅಷ್ಟೇ. ಅಂದ್ರೆ ಅದರ ಒಂದು ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡ್ಬೇಕು, ಅವರಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ಆಮೇಲೆ ಇದು ನೀರು ಉಳಿಸುವಂತಹ ಒಂದು ತಂತ್ರಜ್ಞಾನ, ಇಸ್ರೇಲಿ ತಂತ್ರಜ್ಞಾನ. ಇದ್ರ ನೀರಿನ ಉಳಿತಾಯನೇ ಮೇನ್ ಇದರಲ್ಲಿ. ನೀರಿನ ಉಳಿತಾಯ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೂಕ್ಷ್ಮ ನೀರಾವರಿಯನ್ನು ಬಳಸೋದ್ರಿಂದ, ಈಗ ಹನಿ ನೀರಾವರಿಯಲ್ಲಿ 1 ಎಕರೆ ಬಳಸ್ತಕ್ಕಂತಹ ಒಂದು ನೀರನ್ನು ಇಲ್ಲಿ 2 ಎಕರೆಗೆ ಬಳಸಬಹುದು. ಅಂದ್ರೆ ನೀರಿನ ಒಂದು ಬಳಕೆಯ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹೀಗಾಗಿ ಸೂಕ್ಷ್ಮ ನೀರಾವರಿ ಬಗ್ಗೆ ತುಂಬಾ ಒಂದು ಅನುಕೂಲ ಇದೆ. ಈಗ ರೈತರಿಗೆಲ್ಲ ಮನಗಟ್ಟಾಗ್ತಾ ಇದೆ. ಸುಮಾರು ಜನ ರೈತರು ಬಂದು ಕೇಳ್ತಾ ಇದಾರೆ, ನಮಗೆ ಡ್ರಿಪ್ ಹಾಕ್ಸ್ಬೇಕಾಗಿದೆ, ನಮಗೆ ಸ್ಪ್ರಿಂಕ್ಲರ್ ಹಾಕ್ಸ್ಬೇಕಾಗಿದೆ ಅಂತ ಅವರೇ ಕೇಳ್ತಾ ಇದಾರೆ. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಯಾವ್ದು ಬೆಳಿಬೇಕು ಅಂತ ಹೇಳಿ ಅವರೇ ಅವ್ರು ತಿಳ್ಕೊಂಡು ಅವರೇ ಬಂದು ಕೃಷಿ ಇಲಾಖೆಗಾಗ್ಲಿ, ತೋಟಗಾರಿಕೆ ಇಲಾಖೆ ಆಗ್ಲಿ, ನಮ್ಮಂತ ಸಂಸ್ಥೆಗಳಿಗೆ ಆಗ್ಲಿ, ಅವರೇ ಭೇಟಿ ಮಾಡಿ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ರೆ ಇದೊಂದು ಒಳ್ಳೆಯ ಪ್ರಗತಿ. ಅಲ್ಲ ಸರ್, ಈಗ ಸೂಕ್ಷ್ಮ ನೀರಾವರಿ ಒಳಗ ಏನೆಲ್ಲ ಬರ್ತಾವಂತ, ಯಾವ್ಯಾವ ಪದ್ಧತಿಗಳು ಬರ್ತಾವಂತ ಇದ್ರೊಳಗ? ಈಗ ಸೂಕ್ಷ್ಮ ನೀರಾವರಿ ಒಳಗ ಎರಡು ಪದ್ಧತಿ ಬರ್ತಾವ. ಒಂದು ಹನಿ ನೀರಾವರಿ. ಹನಿ ನೀರಾವರಿ ಅಂದ್ರೆ ಡ್ರಿಪ್, ತುಂತುರು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್. ಅಂದ್ರೆ ಹನಿ ನೀರಾವರಿ ಅಂದ್ರೆ ಲ್ಯಾಟರಲ್ ಪೈಪ್ಗಳ ಮುಖಾಂತರ ಬೆಳೆಯ ಬೇರುಗಳಿಗೆ ಡೈರೆಕ್ಟ್ ಆಗಿ ಅದನ್ನು ಸಪ್ಲೈ ಮಾಡ್ತಾರೆ. ಈ ತುಂತುರು ನೀರಾವರಿ ಅಂದ್ರೆ ಇದು ಮಳೆ ಅಂದ್ರೆ ಪೈಪ್ಗಳ ಮುಖಾಂತರ ಒಂದು ಜೆಟ್ ಅನ್ನ ಇಟ್ಟು ನೀರು ಸ್ಪ್ರಿಂಕ್ಲರ್ ಮುಖಾಂತರ ಎಲ್ಲಾ ಕಡೆ ಒಂಥರ ಮಳೆ ರೂಪದಲ್ಲಿ ಇದನ್ನ ಕವರ್ ಮಾಡ್ತಾರೆ, ಅದಕ್ಕೆ ಸ್ಪ್ರಿಂಕ್ಲರ್ ಅಂತ. ಈಗ ಸರ್, ಈಗ ಈ ಎರಡರೊಳಗಡೆ ಬಹಳ ಮುಖ್ಯವಾಗಿರುವಂತದ್ದಂದ್ರೆ ಸೂಕ್ಷ್ಮ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್. ಹೌದು, ಈ ಡ್ರಿಪ್ ಇರಿಗೇಷನ್ ಅಲ್ಲಿ ನೀವು ಒಂದ್ ಹೇಳಿದ್ರಿ ಅಥವಾ ಎಲ್ಲಾ ವಿಜ್ಞಾನಿಗಳು ಹೇಳ್ತಾರೆ ಏನು ಅಂತಂದ್ರೆ, ನೀರಿನ ಒಂದು ಸಮರ್ಥ ಬಳಕೆ ಆಗ್ತದೆ. ಸ್ವಲ್ಪ ನೀರಿನಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ನಾವು ನೀರಾವರಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನೀರಿನ ಸಮರ್ಥ ಬಳಕೆ ಜೊತೆಗೆ ಬೇರೆ ಏನೆಲ್ಲ ಅನುಕೂಲತೆಗಳಾಗ್ತಾವ ಅಂತಂದ್ರೆ, ಈ ರಸಾವರಿ ಪದ್ಧತಿ ಆಗ್ಲಿ ಅಥವಾ ಈ ಸೂಕ್ಷ್ಮ ಪೋಷಕಾಂಶಗಳು ಕೊಡೋದಾಗ್ಲಿ, ಇದು ಯಾವ ರೀತಿ ಅನುಕೂಲ ಆಗ್ತದೆ? ಈ ನೋಡಿ, ಹನಿ ನೀರಾವರಿಯಲ್ಲಿ ಮುಖ್ಯವಾಗಿ ನೀರಿನ ಒಂದು ಸಮರ್ಥ ಬಳಕೆ ಅಂತ ಆಗೇ ಆಗುತ್ತೆ. ಅದರ ಜೊತೆಗೆ ನೀರಿನ ಈ ರಸಾವರಿ ಗೊಬ್ಬರಗಳನ್ನ ಹನಿ ನೀರಾವರಿಯಲ್ಲಿ ಕೊಡಬಹುದು. ಆಮೇಲೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೂಡ ಇದರಲ್ಲಿ ಫಾಲೋ ಮಾಡಬಹುದು. ಆಮೇಲೆ ಮೇನ್ ಅಂದ್ರೆ, ಇದು ನೀರನ್ನ ಬೇರಿನ ಸಮೀಪ ಅಷ್ಟೇ ಬಳಸೋದ್ರಿಂದ ಕಳೆ ಒಂದು ನಿರ್ವಹಣೆ ಆಗುತ್ತೆ. ಓ, ಇದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ರೈತರಿಗೆ ಯಾವುದೇ ಬೆಳೆ ಒಳಗ ಕಳೆ ಸಮಸ್ಯೆ ಬಹಳ ಇರುತ್ತೆ, ಅದಕ್ಕೆ ಖರ್ಚು ಮಾಡಬೇಕು. ಹಿಂಗಾಗಿ ಈಗ ನೀವು ಸುಮ್ಮ ಆಗ್ಲೆ ಹರಿ ನೀರಾವರಿಯಲ್ಲಿ ನೋಡ್ರಿ, ಹರಿದು ಹೋಗುವಂತ ಒಂದು ಕಾಲುವೆ ಪದ್ಧತಿ ಎಲ್ಲ ಕಡೆ ಕಳೆ ಬೆಳೆದಿರ್ತದೆ. ಕಾರಣ ಏನಂದ್ರೆ, ಅಲ್ಲಿ ಎಲ್ಲಿ ತಂಪಿರ್ತದೆ ಅಲ್ಲಿ ಕಳೆ ಬಂದ್ಬಿಡ್ತದೆ. ಹೌದೌದು. ಇಲ್ಲಿ ಮಾತ್ರ ಬೇರಿನ ಒಂದು ಸಮೀಪವೇ ನಾವು ನೀರು ಕೊಡೋದ್ರಿಂದ ಅಲ್ಲಿ ಮಾತ್ರ ನಿಮಗೆ ನೀರು ಹೋಗುತ್ತೆ ಮತ್ತು ನೀರಿನ ಪ್ರಮಾಣನು ಕಡಿಮೆ ಆಗುತ್ತೆ. ಆಗ ಒಂದ್ ಎಕರೆಗೆ ಆಗತಕ್ಕಂತ ನೀರನ್ನು ಎರಡು ಎಕರೆಗೆ ನೀವು ಸರಿ ಮಾಡಬಹುದು. ಇದು ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹೌದಲ್ರಿ? ಹೌದು, ಲೇಬರ್ ಪ್ರಾಬ್ಲಮ್ ಕಡಿಮೆ ಆಗೋದ್ರಿಂದ ನಿಮಗೆ ಅಷ್ಟು ಖರ್ಚು ಕಮ್ಮಿ ಆಗುತ್ತೆ. ಕಳೆನಾಶಕ ಇರ್ಬೋದು, ಲೇಬರ್ ಇರ್ಬೋದು, ಬೆಳೆ ಒಂದು ಅಂದ್ರೆ ಇಳುವರಿ ಪ್ರಮಾಣನು ಜಾಸ್ತಿ ಆಗುತ್ತೆ. ಆಗ ಕ್ವಾಲಿಟಿ ಪ್ರಾಡಕ್ಟ್ ಬರುತ್ತೆ ಮತ್ತೆ ಇಳುವರಿ ಪ್ರಮಾಣ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಅನುಕೂಲಗಳಿವೆ. ಸರಿಗ ಒಂದು ಎಫೆಕ್ಟಿವ್ ಆಗಿ ಒಂದು ಒಳ್ಳೆ ರೀತಿಯಿಂದ ಈ ಹನಿ ನೀರಾವರಿಯನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ಅದರೊಳಗೆ ಬರೋ ನೀರು ಪ್ರೆಷರ್ ಇರಬೇಕು. ಹೌದು. ಅದಕ್ಕೆ ಎಷ್ಟು ಎಕರೆಗೆ ಅಥವಾ ಎಷ್ಟು ಇಂಚ್ ನೀರು ಬೋರ್ವೆಲ್ನಾಗಿದ್ರೆ ಯಾವ ಒಂದು ಮೋಟರ್ ಎಷ್ಟು ಒಂದು ಹಾರ್ಸ್ ಪವರ್ ಮೋಟರ್ ಉಪಯೋಗ ಮಾಡಿದ್ರೆ ಒಳ್ಳೇದಂತ ಏನಾದ್ರು ತಂತ್ರಜ್ಞಾನ ಈಗ ನೀವು ಈ ಸೂಕ್ಷ್ಮ ನೀರಾವರಿ ಅಳವಡಿಸಬೇಕಾದ್ರೆ ಮೊದಲನೇದಾಗಿ ನಾವು ಅದನ್ನ ನೋಡದೆ ನೀರಿನ ಒಂದು ಒತ್ತಡ. ನಿಮ್ ಬೋರ್ವೆಲ್ ಅಲ್ಲಿ ಸುಮಾರು 2.5 ಇಂಚ್ 3 ಇಂಚ್ ನೀರು ಇರಬೇಕು. 3 ಇಂಚ್ ನೀರು ಇದ್ದಾಗ 5 HP ಮೋಟರ್ ನ ನಾವು ರೆಕಮೆಂಡ್ ಮಾಡ್ತೇವೆ. ಆ ಒಂದು 5 HP ನೀರು 2.5 ಇಂಚ್ 3 ಇಂಚ್ ನೀರು ಇದ್ದಾಗ ಅದು ಒಂದ್ ಎಕರೆಗೆ ಸಾಮಾನ್ಯವಾಗಿ ಸರಿ ಹೋಗುತ್ತೆ. ಒಂದೂವರೆ ಎಕರೆ ವರೆಗೆ ಸರಿ ಹೋಗುತ್ತೆ. ಇದೊಂದು ನಿಜವಾದ ಲೆಕ್ಕಾಚಾರ. ಪ್ರತಿಯೊಂದಕ್ಕೂ ಒಂದು ಪದ್ಧತಿ ಇದೆ. ಒಂದ್ ಎಕರೆಗೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅಳವಡಿಸಬೇಕಾದ್ರೆ ಸುಮಾರು 50,000 ರಿಂದ 1 ಲಕ್ಷ ಖರ್ಚು ಬರುತ್ತೆ. ಎಲ್ಲರೂ ಪ್ರತಿಯೊಬ್ಬರು ನಮಗೆ ಡ್ರಿಪ್ ಹಾಕ್ಸ್ಬೇಕು ಸ್ಪ್ರಿಂಕ್ಲರ್ ಹಾಕ್ಸ್ಬೇಕಂತಾರೆ. ಬಟ್ ಅದ್ರದ್ದು ಪ್ರಿಕಾಷನ್ಸ್ ಏನಿರ್ತದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಮೊದಲನೇದಾಗಿ ಅವರು ಯಾವುದೇ ಒಂದು ಹನಿ ನೀರಾವರಿ ಆಗ್ಲಿ ತುಂತುರು ನೀರಾವರಿ ಆಗ್ಲಿ ಅದಕ್ಕೆ ವಾಟರ್ ಸೋರ್ಸ್ ಅಂದ್ರೆ ನೀರಿನ ಒಂದು ಇದು ಇರ್ಬೇಕು. ಯಾವಾಗ್ಲಿ ಅದು ಬೋರ್ವೆಲ್ ಇರ್ಬೋದು ಅಥವಾ ಬಾವಿ ಇರ್ಬೋದು, ಇದು ಕಂಪಲ್ಸರಿ ಆಗಿರ್ಬೇಕು. ಇದಿದ್ದಾಗ ಮಾತ್ರ ಸೂಕ್ಷ್ಮ ನೀರಾವರಿ ಸ್ಟಾರ್ಟ್ ಆಗುತ್ತೆ. ಇನ್ನು ಎರಡನೇದಾಗಿ ಜಮೀನು ಅಂದ್ರೆ ಎತ್ತರ ತಗ್ಗ ಹೇಗಿದ್ರು ನಡೀತದೆ. ಬಟ್ ಅದನ್ನ ಮೊದಲು ಸರ್ವೆ ಮಾಡ್ಬೇಕು ನಾವು. ಯಾಕಂದ್ರೆ ಅದು ಇವರು 1 ಎಕರೆ ಅಂದಿರ್ತಾರೆ, ಅದು 1.5 ಎಕರೆ ಇರುತ್ತೆ. ಅದು ಸರ್ವೆ ಮಾಡಿದಾಗಲೇ ಕರೆಕ್ಟ್ ಆಗಿ GPS ಸರ್ವೆ ಅಂತೀವಿ. ಸರ್ವೆ ಮಾಡಿದ್ಮೇಲೆ ನೆಕ್ಸ್ಟ್ ಅದನ್ನ ಈ ಸ್ಪ್ರಿಂಕ್ಲರ್ ಹಾಕ್ಬೇಕಂದ್ರೆ ಡ್ರಿಪ್ ಹಾಕ್ಬೇಕಾದ್ರೆ ಅದ್ರ ಎಸ್ಟಿಮೇಟ್ ಕೊಡಕ್ಕೆ ಕರೆಕ್ಟ್ ಆಗುತ್ತೆ. ಇಲ್ಲಿಕ್ರೆ ಅಂದಾಜ್ ಅಂತಂದ್ರೆ ಬಾಲ್ ವಾಲ್ ಕಡಿಮೆ ಬೀಳ್ಬಹುದು, ಬಟರ್ಫ್ಲೈ ವಾಲ್ ಕಮ್ಮಿ ಬೀಳ್ಬಹುದು, ಲ್ಯಾಟರಲ್ ಪೈಪ್ ಕಮ್ಮಿ ಬೀಳ್ಬಹುದು. ಯಾಕಂದ್ರೆ ಇದು ಸಬ್ಸಿಡಿ ಯೋಜನೆ ಇರೋದ್ರಿಂದ ಕರೆಕ್ಟ್ ಆಗಿ ಎಸ್ಟಿಮೇಟ್ ಕೊಡ್ಬೇಕಾಗುತ್ತೆ. DOQ ಅಂತಾರೆ, ಬ್ಯಾಲೆನ್ಸ್ ಆಫ್ ಕ್ವಾಂಟಿಟಿ ಅಂತಾರೆ. ಅದಕ್ಕೋಸ್ಕರ ಸರ್ವೆ ಮಾಡಬೇಕು. ಸರ್ವೆ ಮಾಡಿದ ತಕ್ಷಣ ನೆಕ್ಸ್ಟ್ ಮಣ್ಣು ಪರೀಕ್ಷೆ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಿದ ನಂತರ ನೀರಿನ ಪರೀಕ್ಷೆ ಮಾಡಬೇಕು. ನೀರು ಯಾವ ತರ ಇದೆ ನೀರು, ಯಾಕಂದ್ರೆ ನಾಳಿನ ದಿವಸ ಫಿಲ್ಟರ್ ಅಲ್ಲಿ ಏನಾದ್ರೂ ಕಣಗಳೇನಾದ್ರು ಕುತ್ಕೋತಾವ, ಉಸುಕಿನ ಕಣಗಳೇನಾದ್ರು ಇದೆಯಾ ಬಾವಿಯಲ್ಲಿ ಅಥವಾ ಬೋರ್ವೆಲ್ ಅಲ್ಲಿ, ಇವೆಲ್ಲ ಚೆಕ್ ಮಾಡ್ಲಿಕ್ಕೆ ನೀರಿನ ಪರೀಕ್ಷೆ ಮಾಡಬೇಕು. ಮುಂದೆ ಹೇಗಿದೆ, ಅಲ್ಕಲೈನ್ ವಾಟರ್ ಇದೆಯಾ, ಎಸಿಡಿಕ್ ಇದೆಯಾ, ಅದ್ರ pH ಎಷ್ಟಿದೆ, EC ಎಷ್ಟಿದೆ, ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಇಷ್ಟು ಚೆಕ್ ಮಾಡಿದ್ಮೇಲೆ ಮುಂದೆ ನಂತರ ಅವರು ಅದನ್ನ ಎಸ್ಟಿಮೇಟ್ ಅನ್ನ ಕೊಟ್ಟು ಆಮೇಲೆ ಅದನ್ನ ಯಾವ ಕಂಪನಿ ಬೇಕಂತ ಅವ್ರು ಆರಿಸ್ಕೋಬೇಕು. ಆರಿಸ್ಕೊಂಡ್ಮೇಲೆ ಕರ್ನಾಟಕ ಸರ್ಕಾರದವರು ಆನ್ಲೈನ್ ಅಲ್ಲಿ ಅದನ್ನ ವರ್ಕ್ ಆರ್ಡರ್ ಕೊಡ್ತಾರೆ. ವರ್ಕ್ ಆರ್ಡರ್ ಕೊಟ್ಟಮೇಲೆ ಮುಂದೆ ರೈತ ಅದು ರೈತರ ಕಂತು ಅಂತ ಕಟ್ಟಬೇಕು. ಇದು ಫಾರ್ಮರ್ ಶೇರ್ ಅಂತ. ಈಗ ಒಂದು 1 ಲಕ್ಷ ರೂಪಾಯಿ ಇತ್ತಂದ್ರೆ 10% ಫಾರ್ಮರ್ ಶೇರ್ ಅಂದ್ರೆ 10,000 ರೂಪಾಯಿ ಅವ್ರು ಕಟ್ಟಬೇಕು. 10,000 ರೂಪಾಯಿ ಅದು ಒಯ್ಕಿ ಖರ್ಚು. ಆಮೇಲೆ ಮುಂದೆ ಕಂಪನಿಯವರು ಬಂದು ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಜೋಶರ್, ಇಲ್ಲಿ ಒಂದು ಏನ್ ವಿಷಯ ಅಂತಂದ್ರೆ, ಈ ಹನಿ ನೀರಾವರಿ ಮಾಡಬೇಕು ಅಂತ ಬರೀ ಬೋರ್ವೆಲ್ ಬೇಕು ಅಥವಾ ಬಾವಿ ಇದ್ರೂ ಬಾವಿ ಪಂಪ್ ಮುಖಾಂತರ ನಾವು ಹನಿ ನೀರಾವರಿ ಮಾಡಬಹುದಾ? ಇಲ್ಲ, ಬಾವಿಯಿಂದ ಮಾಡಬಹುದು. ಓಕೆ, ಅಂದ್ರೆ ಎಫೆಕ್ಟಿವ್ ಆಗಿ ನೀರ್ ಕೊನೆ ತನಕ ಮುಟ್ಟಬೇಕು ಅಂತಂದ್ರೆ ಎಷ್ಟು HP ಮೋಟರ್ ನ ಹಾಕೊಳ್ಬೇಕು? ಅದೇ ಹೇಳಿದ್ನ ಸರ್ ನಿಮಗೆ, 2.5 ಇಂಚ್ 3 ಇಂಚ್ ನೀರಂತ ಇರ್ಲೇಬೇಕು ಬೋರ್ವೆಲ್ ಅಲ್ಲಿ. ಬಾವಿಯಲ್ಲಿ ಅಂದಾಜು ಗೊತ್ತಾಗ್ಬಿಡುತ್ತೆ. ಪಂಪ್ ಸೆಟ್ ಆನ್ ಮಾಡಿದಾಗ ಅವ್ರಿಗೆ ಈವನ್ ಓಪನ್ ಹರಿಸ್ತಾರಲ್ಲ, ಕಾಲೇ ಗುಂಟ ಹರಿಸ್ತಾರಲ್ವಾ, ಅವ್ರಿಗೆ ಅಂದಾಜ್ ಇರುತ್ತೆ. ಅದ್ರದ್ದು ಅರ್ಧ ನೀರಾದ್ರೂ ಬೋರ್ ಸ್ಪ್ರಿಂಕ್ಲರ್ ಇರಿಗೇಷನ್ ಗೆ ಡ್ರಿಪ್ಗೆ ಸಾಕು. ಈಗ ನೀವು 1.5 ಎಕರೆ 2 ಎಕರೆ ಹಾಯಿಸಬಿದ್ರೆ ಇದು 2.5 3 ಎಕರೆಗೂ ಆಗುತ್ತೆ. ಈಗ ಜೋಶಿ, ಇನ್ನೊಂದೇನಂತಂದ್ರೆ, ಕೆಲವು ರೈತರ ಹತ್ರ 1 ಇಂಚ್ 1.5 ಇಂಚ್ ನೀರ್ ಇರ್ತದೆ ಬೋರ್ವೆಲ್ ಗೆ, ಅವರು ಹನಿ ನೀರಾವರಿ ಮಾಡಬಹುದಾ? ಹೆಂಗ ಮಾಡಬಹುದು? ಆದ್ರೆ ಏರಿಯಾ ಕಮ್ಮಿ ಮಾಡ್ಕೋಬೇಕಾಗ. 2 ಎಕರೆ ಇದ್ರೆ ಒಂದು 1/2 ಎಕರೆ 1 ಎಕರೆಗೆ ಅಷ್ಟೇ ಮಾಡ್ಕೋಬೇಕು. ಅಷ್ಟು ಮಾಡ್ಕೊಂಡು ಅವರು ಹನಿ ಮತ್ತೆ ಒಣಬೇಸಾಯ ಇಟ್ಕೊಂಡ್ಬಿಡ್ಬೋದು ಅಷ್ಟೇ. ಈಗ 1 ಎಕರೆ 1.5 ಎಕರೆ ಅಥವಾ 2 ಎಕರೆ ಹನಿ ನೀರಾವರಿ ಮಾಡಬೇಕು ಅಂತಂದ್ರೆ, ಈಗ ಸ್ಟಾರ್ಟಿಂಗ್ ಏನೊಂದು ಹೋಲ್ ಇರ್ತದೆ ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಒಂದು ಲೈನ್ ಅಲ್ಲಿ ಒಂದು ಫರೋನ್ ಅಲ್ಲಿ ಏನಿರ್ತದ, ಅಲ್ಲಿ ಏನ್ ಪ್ರೆಷರ್ ನೀರ್ ಬರ್ತಾ ಕೊನೆವರೆಗೂ ಅಷ್ಟೇ ನೀರ್ ಬರಬೇಕು. ಅದೇ ಉದ್ದೇಶ ಇದೆ, ಸಮಾನಾಂತರವಾಗಿ ನೀರ್ ಹಾಯ್ಬೇಕು ಮುಖಾಂತರ. ಆ ಲೆಂತ್ ಹೆಂಗ್ ಡಿಸೈಡ್ ಮಾಡ್ತೀರಿ, ಎಷ್ಟು ಲೆಂತ್ ಇರಬೇಕು ಅಂತ ಏನಾದ್ರು ಡಿಸೈಡ್ ಕಂಪ್ನಿ? ಏನಾಗಿದೆ ಅಂದ್ರೆ 4 ಫೀಟ್ ಲ್ಯಾಟ್ರಲ್ ಅಂತ ಇರ್ತದೆ, 4 ಫೀಟ್ ಲ್ಯಾಟ್ರಲ್ ಸಾಲಿಂದ ಸಾಲಿಗೆ ಅಂತ ಬೆಳೆಗಳನ್ನ ರೆಕಮೆಂಡ್ ಮಾಡ್ತೀವಿ. ಆಮೇಲೆ 40 cm ಅಂತ ಒಂದಿರ್ತದೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 40 cm. ಅವೆಲ್ಲ ಸ್ಪೆಸಿಫಿಕೇಶನ್ ಇದೆ, ಅದರ ಪ್ರಕಾರ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿ 1 ಎಕರೆಗೆ ಎಷ್ಟು ಡ್ರಿಪರ್ಸ್ ಇರ್ತವೆ, ಎಷ್ಟು ಲ್ಯಾಟ್ರಲ್ ಬಂಡಲ್ ಬೇಕಾಗುತ್ತೆ, ಅದೆಲ್ಲ ನಾವು ಎಸ್ಟಿಮೇಟ್ ಅಲ್ಲಿ ಕೊಡ್ತೀವಿ. ಅದು ಬೆಳೆಯ ಒಂದು ಅಂತರದ ಮೇಲೆ ಡಿಪೆಂಡ್. ಯಾವ ಬೆಳೆ ಬೆಳಿತೀರಿ ಮೊದಲನೇದಾಗಿ, ಆಮೇಲೆ ಆ ಬೆಳೆ ಸ್ಪೇಸಿಂಗ್ ಎಷ್ಟು, ಅದೆಲ್ಲ ರೆಗ್ಯುಲರ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲಿ ಏನಿರ್ತದೆ ಅದ್ರ ಪ್ರಕಾರ ನಾವು ಇದನ್ನ ಸೆಟ್ ಮಾಡ್ತೀವಿ. ಈಗ ಒಂದ್ ಸಲ ಈಗ ಉದಾಹರಣೆ, ಒಂದು ಕಬ್ಬಿನ ಬೆಳೆಗೆ ನೀವು ಒಬ್ಬ ರೈತ ಈ ಹನಿ ನೀರಾವರಿ ಹಾಕೊಂಡ ಅಂತ ಇಟ್ಕೊಡ್ರಿ, ಅದಕ್ಕೊಂದ್ 5 ಫೀಟ್ 6 ಫೀಟ್ ಅಂತರ ಮಾಡ್ಕೊಂಡಿರ್ತಾರೆ, 4 ಫೀಟ್ ಮಾಡಿರ್ತಾರೆ. ಈಗ 2 ವರ್ಷ ಅಥವಾ 3 ವರ್ಷ ಕಬ್ಬು ತೆಗಿತಾರ ಅವ್ರು, ಅದು ಮುಂದೆ ಬೆಳೆ ಪರಿವರ್ತನೆ ಆಗ್ಬೇಕು, ಅವ್ರು ಬೇರೆ ಬೆಳೆಗೆ ಹೋಗ್ಬೇಕಂತಾನೆ ರೈತ. ಇದೇ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡು ಮತ್ತೆ ಅವನ್ನ ಹಾಕೊಳ್ಬಹುದು ಅಥವಾ ಮತ್ತೆ ಹೊಸದೇ ತಗೋಬೇಕಾಗ್ತದೆ? ಇಲ್ಲ ಇಲ್ಲ, ಹಾಕೋಬಹುದು, ಏನು ಪ್ರಾಬ್ಲಮ್ ಏನಿಲ್ಲ. ಯಾಕಂದ್ರೆ ಇದು ಲ್ಯಾಟ್ರಲ್ ಅನ್ನ ಚೇಂಜ್ ಮಾಡ್ತಾನೆ, ಬೆಳೆ ಮುಗಿದ ತಕ್ಷಣ ಮತ್ತೆ ತೆಗಿಬೇಕು, ಭೂಮಿ ಕಟಾವ್ ಮಾಡಬೇಕು, ಭೂಮಿ ಎಲ್ಲ ಕ್ಲೀನ್ ಮಾಡೋದಲ್ಲ, ಲ್ಯಾಟ್ರಲ್ ತೆಗಿತಾ ಇರಬೇಕು, ತೆಗಿಬೇಕು ಮತ್ತೆ ಹಾಕ್ಬೇಕು, ತೆಗಿಬೇಕು ಮತ್ತೆ ಹಾಕ್ಬೇಕು. ಅದರಿಂದ ಸ್ವಲ್ಪ ಲೇಬರ್ ಚಾರ್ಜ್ ಇದೆ ಇದರಲ್ಲಿ, ಅದು ಸ್ವಲ್ಪ ಕಷ್ಟ ಅನಿಸ್ಬಹುದು ರೈತರಿಗೆ. ಬಟ್ ಪ್ರತಿ ಬೆಳೆ ಹಾರ್ವೆಸ್ಟ್ ಮಾಡಬೇಕಾದ್ರೆ ಅದನ್ನು ತೆಗಿಲೇಬೇಕಾಗುತ್ತೆ. ತೆಗೆದ್ಮೇಲೆ ಮತ್ತೆ ಮುಂದೆ ಭೂಮಿ ತಯಾರಿ ಆಗ್ಬೇಕಲ್ಲ ಎರಡನೇ ಬೆಳೆಗೆ. ಹೌದು, ಭೂಮಿ ತಯಾರಿ ಆಗ್ಬೇಕು, ಭೂಮಿ ತಯಾರಿ ಆಗ್ಬೇಕಂತಂದ್ರೆ ಅವೆಲ್ಲ ತೆಗಿಬೇಕು. ಈಗ ಅವ್ ತೆಗಿಬೇಕು ಅಂತಂದ್ರೆ ಏನಾದ್ರು ಮಷಿನ್ ಇದನ್ನ, ಯಾಕಂದ್ರೆ ಹಾಳಾಗ್ಬಿಡುದು, ಬಹಳ ಡ್ಯಾಮೇಜ್ ಪರ್ಸೆಂಟೇಜ್ ಕಡಿಮೆ ಇರಬೇಕು. ಲ್ಯಾಟ್ರಲ್ ರೌಂಡಿಂಗ್ ಮಷಿನ್ ಅಂತ ಒಂದ್ ಬರ್ತದೆ, ಅದನ್ನ ಒಂದ್ ಮಷಿನ್ ಬರ್ತದೆ, ಅದೇನು ಸುತ್ಕೊಂಡು ಸುತ್ಕೊಂಡು ಸುತ್ಕೊಂಡು ಹೋಗುತ್ತೆ, ಆಮೇಲೆ ಅದನ್ನ ಒಂದ್ ಕಡೆ ಸೆಪರೇಟ್ ಸ್ಟೋರ್ ಮಾಡ್ಬೇಕು, ಮತ್ತೆ ಭೂಮಿ ಉಳುಮೆ ಮಾಡಿದ್ಮೇಲೆ ಮತ್ತೆ ಹಾಕ್ಬೇಕು. ಅಂತಂದ್ರೆ ತಮ್ಮ ಒಂದು ಅನುಭವದೊಳಗ ಒಂದು ಲ್ಯಾಟ್ರಲ್ ಹಾಕಿದ್ಮೇಲೆ ಅದರಿಂದ ಎಷ್ಟು ಬೆಳೆಗಳನ್ನ ತೆಗಿಬಹುದು ಅಂತ ಅಂದಾಜಾಗಿ? ಸುಮಾರು ನಾವು ಹೇಳ್ತೀವಿ 10 ವರ್ಷದವರೆಗೆ ಒಂದು ಲ್ಯಾಟ್ರಲ್ ಬರ್ತದೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ. ಅಂದ್ರೆ 10 ವರ್ಷ ಅಂದ್ರೆ 20 ಬೆಳೆ, 20 ಸೀಸನ್ ಆಲ್ಮೋಸ್ಟ್. 20 ಸೀಸನ್ ಅಂದ್ರೆ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದಂಗಾಯ್ತದೆ. 10 ವರ್ಷ ಬೇಕಾದ್ರೆ ಈಗೆಲ್ಲ ನಮ್ಮಲ್ಲಿ ಇದೆಯಲ್ಲ, 10-12 ವರ್ಷ ಆದ್ರೂ ಏನಾಗಿಲ್ಲ, ಲ್ಯಾಟ್ರಲ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಕೆಲಸ ಮಾಡ್ಲಿತ್ತದ. ಈಗ ಜೋಶಿಯರ್, ಇನ್ನೊಂದು, ಒಂದ್ಸಲ ಲ್ಯಾಟ್ರಲ್ ನಾವು ಹಾಕಿದ್ಮೇಲೆ ನೀವು ಹೇಳಿದ್ರೆ 10 ವರ್ಷ 12 ವರ್ಷ ಇದು ಮಾಡಿರೋದು ಉದಾಹರಣೆಗಳದಾವ ಅಂತೇಳಿ. ಈಗ ಬೆಳೆ ಅವಧಿ ಒಳಗಡೆನೆ ಯಾವ ರೀತಿ ಒಂದು ನಿರ್ವಹಣೆ ಮಾಡೋದು ಬಹಳ ಮುಖ್ಯ, ಯಾಕಂದ್ರೆ ನೀರ್ ಎಲ್ಲ ಕಡೆ ಮುಟ್ಟಬೇಕು, ಕೆಲವೊಂದ್ಸಲ ತೂತ್ ಮುಚ್ಚುತ್ತವೆ, ಕೆಲವೊಂದ್ಸಲ ಲ್ಯಾಟ್ರಲ್ಗಳು ಇದಾಗ್ತವೆ. ಇವು ಸರಿಯಾಗಿ ಬರಬೇಕಂತಂದ್ರೆ ಎಫಿಶಿಯಂಟ್ ಆಗಿ ಕೆಲಸ ಮಾಡಬೇಕಂದ್ರೆ ನಿರ್ವಹಣೆ ಏನೇನು ಒಂದು ಕಾಳಜಿ ವಹಿಸಬೇಕಂದ್ರೆ? ನಿರ್ವಹಣೆ ಅಂದ್ರೆ ಅದಕ್ಕೆ ಇದು ಉಪಕರಣಗಳನ್ನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಬೇಕು. ಇದರಲ್ಲಿ ಕೃಷಿ ಸಲುವಾಗಿ ನಾವೇನು ಇದು ಮಾಡ್ತೀವಲ್ಲ, ಅದ್ರ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೊದಲೇ ಇನ್ವೆಸ್ಟ್ಮೆಂಟ್ ಜಾಸ್ತಿ ಸ್ವಲ್ಪ ಸೂಕ್ಷ್ಮ ನೀರಾವರಿಯಲ್ಲಿ. ಇನ್ವೆಸ್ಟ್ಮೆಂಟ್ ಪ್ರಕಾರ ನೀವು ಉಳುಮೆ ಮಾಡಬೇಕಾದ್ರೆ ಸ್ವಲ್ಪ ದನಗಳು ಓಡಾಡಬೇಕಾದ್ರೆ ಪೈಪ್ಗಳೆಲ್ಲ ಚೆನ್ನಾಗಿ ನೀಟಾಗಿ ಮಡಚಿಡಬೇಕು. ಆಮೇಲೆ ಹೆಗ್ಗಣ ಮತ್ತು ಇಲಿ ಕಾಟ ಇದ್ದಾಗ ಸ್ವಲ್ಪ ಸುತ್ತಮುತ್ತ ಎಲ್ಲ ತೆಗೆದು ದೂರ ಓಡಾಡಲಾರದಂತ ಜಾಗದಲ್ಲಿ ಇಡಬೇಕು. ಆಮೇಲೆ ಬೋರ್ವೆಲ್ ನಲ್ಲಿ ನೀರಿನ ಉಪ್ಪಿನಾಂಶ ಇತ್ತಂದ್ರೆ, ಅಧಿಕ ಉಪ್ಪು ಶೇಖರಣೆ ಆಯ್ತಂದ್ರೆ ಅದನ್ನ ಆಸಿಡ್ ಟ್ರೀಟ್ಮೆಂಟ್ ಅಂತ ಮಾಡಬೇಕು. ಆಸಿಡ್ ಟ್ರೀಟ್ಮೆಂಟ್ ಮಾಡಿದಾಗ ಕಲ್ಮಶಗಳೆಲ್ಲ ಹೋಗ್ಬಿಡ್ತವೆ, ಡ್ರಿಪ್ಪರ್ಸ್ ಎಲ್ಲ ಬ್ಲಾಕ್ ಆಗ್ಬಿಡ್ತಾವೆ, ತೂತುಗಳು ಮುಚ್ಕೊಂಡಿರ್ತಾವೆ, ಮುಚ್ಕೊಂಡು ಬಂದಾಗ ಅವು ಹನಿ ಹನಿಯಾಗಿ ನೀರ್ ಬೀಳೋದಿಲ್ಲ. ಆಗ ನೀರ್ ಬೀಳಿಲ್ಲ ಅಂದ್ರೆ ಆ ಬೆಳೆಗೆ ನೀರ್ ಬರೋದಿಲ್ಲ, ಆಮೇಲೆ ರೈತ ಅಂತಾನ ನಮ್ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತ, ಅಲ್ಲಿ ಒಣಗೋಗ್ಬಿಡ್ತು ಅಂತ, ಒಣಗೋಗ್ಬಿಡ್ತದೆ ಆ ಪರ್ಟಿಕ್ಯುಲರ್ ಪೋರ್ಷನ್ ಹೋಗ್ತದೆ. ಅದಕ್ಕೆ ನಮ್ಮ ತಂತ್ರಜ್ಞಾನದಲ್ಲಿ ಮೊದಲನೇ ಡ್ರಿಪ್ಪರ್ ಇಂದ ಕೊನೆ ಡ್ರಿಪ್ಪರ್ ವರೆಗೆ ಸಮಾನಾಂತರವಾಗಿ ನೀರ್ ಹಾಯ್ತಾ ಇರ್ಬೇಕು. ಅದು ಕರೆಕ್ಟ್ ಆಗಿ ತಂತ್ರಜ್ಞಾನ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ. ಹೌದಲ್ರಿ, ಇಂಥ ಒಂದು ತೊಂದರೆಗಳು ಇರ್ಲಾರ್ದಂಗೆ ಅವರು ನೋಡ್ಬೇಕು. ಆಮೇಲೆ ಈಗ ಈ ಒಂದು ಡ್ರಿಪ್ ಮುಖಾಂತರ ಆಗಲೇ ಪ್ರಾರಂಭದಲ್ಲೇ ಮಾತಾಡಿದ್ವಿ, ಈ ರಸಾವರಿ ಪದ್ಧತಿಗಳಿಂದ ನಾವು ಪೋಷಕಾಂಶಗಳನ್ನ ಕೊಡಬಹುದು, ಕೆಲವೊಂದು ರಾಸಾಯನಿಕಗಳನ್ನ ಸಹಿತ ನಾವು ಕೊಡಬಹುದು ಅಂತೇಳಿ. ಹೌದು, ಅದಕ್ಕೆ ಒಂದು ಮಿಕ್ಸರ್ ಏನಾದ್ರೂ ಹಾಕೊಳ್ಬೇಕಾಗ್ತದೆ. ಹಂಗೆ ಆಕ್ಚುಲಿ ಸೂಕ್ಷ್ಮ ನೀರಾವರಿಯಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರಗಳಂತೆ ಬರ್ತಾ ಇದೆ, 100% ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬರ್ತದೆ, ಅದಕ್ಕೋಸ್ಕರ ಸೆಪರೇಟ್ ಆಗಿ ಡ್ರಿಪ್ಗೋಸ್ಕರನೇ ಇದೆ, ಅವು ನೀರಿನಲ್ಲಿ ಸಂಪೂರ್ಣವಾಗಿ ಕರಗ್ತಾವ. ಅಲ್ಲ, ಎಲ್ಲಿ ನಮ್ಮ ರೈತರು ಯಾವ ಭಾಗದಲ್ಲ ಬಿಟ್ಟು ಕೊಡ್ಬೇಕಂತಾರೆ? ಈ ಗುಲ್ಬರ್ಗ ಬೀದರ್ ಅಲ್ಲಿ ಅಂತ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಈಗ ನೀರಿನಲ್ಲಿ ಕರೆತಕ್ಕಂತ 19-19-19 12-04-00-60 ಇಂಥವೆಲ್ಲ ಸಿಗ್ತಾ ಇದೆ. ಅಲ್ಲ, ಬಹಳಷ್ಟು ಪ್ರಕಾರಗಳು ಅದಾವ ಬಿಡ್ರಿ, ಅವು ಸಿಗ್ತಾ ಇದಾವೆ. ಆದ್ರೆ ಅದನ್ನ ರೈತರು ಏನಂದ್ರೆ, ಈಗ ನೀರಾವರಿ ಡೀಲರ್ ಇರ್ತಾರೆ, ಜೈನ್ ಡೀಲರ್ ಇರ್ತಾನೆ, ಸ್ಪ್ರಿಂಕ್ಲರ್ ಮಾರ್ತಕ್ಕಂತ ಡೀಲರ್ ಇರ್ತಾರೆ, ಪ್ರೀಮಿಯರ್ ಡೀಲರ್ ಇರ್ತಾರೆ, ಕೆಲವು ಕಂಪನಿಗಳ ಡೀಲರ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ. ಈವನ್ ಗೊಬ್ಬರದ ಅಂಗಡಿಯಲ್ಲಿ ಕೂಡ ರಸಾವರಿ ಗೊಬ್ಬರ ಇದೆ ಅಂದ್ರೆ ಕೊಡ್ತಾರ. ಎಲ್ಲಾ ಕಡೆ ರಸಾವರಿ ಗೊಬ್ಬರ, ಯಾಕಂದ್ರೆ ಅವರಿಗೂ ಕೂಡ ಡ್ರಿಪ್ ಏರಿಯಾ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲರೂ ಪ್ರತಿಯೊಬ್ಬರು ತಂದು ಮಾರ್ತಾ ಇದ್ದಾರೆ. ಈಗ ತಮ್ಮ ಒಂದು ಅನುಭವದೊಳಗ ಈ ಸಾಂಪ್ರದಾಯಿಕವಾಗಿ ಏನು ಗೊಬ್ಬರಗಳದಾವ, 10-26 ಆಗ್ಲಿ, 10-22-23 ಆಗ್ಲಿ, ಇಂಥ ಗೊಬ್ಬರ ಕೊಡೋ ಬದ್ಲಿ ಈ ರಸಾವರಿಗಳನ್ನ ಕೊಡೋದು ಒಳ್ಳೇದಂತ ಹೆಂಗ? ರಸಾವರಿ ಗೊಬ್ಬರ ಡ್ರಿಪ್ ಅಲ್ಲಿ ಕೊಡೋದ್ರಿಂದ ಲೇಬರ್ ಚಾರ್ಜ್ ಉಳಿತದ್ರಿ. ಇವ್ರು ಸಿಸ್ಟಮ್ ಆನ್ ಮಾಡಿ ಒಂದ್ ತಾಸಲ್ಲಿ ವೆಂಚೂರಿ ಮುಖಾಂತರ 1 ಎಕರೆ ಗೊಬ್ಬರ ಕೊಟ್ಬಿಡ್ಬೋದು ರಸಾವರಿ ಗೊಬ್ಬರ. ಬಟ್ ನೀವ್ ಏನಾದ್ರೂ ಈ 19-19 DAP ಇಂಥವೆಲ್ಲ ಆದ್ರೆ ರಿಂಗ್ ಮೆಥಡೇ ಆಗ್ಲಿ ಬ್ಯಾಂಡ್ ಮೆಥಡೇ ಆಗ್ಲಿ ಹಾಕ್ಬೇಕಂದ್ರೆ 4 ಮಂದಿ ಲೇಬರ್ಸ್ ಬೇಕು 1 ಎಕರೆಗೆ, ಅದೇ 1-2,000 ರೂಪಾಯಿ ಆಗುತ್ತೆ. ಅದಕ್ಕೋಸ್ಕರ ಡ್ರಿಪ್ ಅಲ್ಲಿ ಗೊಬ್ಬರ ಕೊಡ್ತಕ್ಕಂಥದ್ದು ಯೋಜನೆ ಬಹಳ ಅನುಕೂಲ. ಈಗ ಕೊನೆದಾಗ ಒಂದು ಪ್ರಶ್ನೆ ಜೋಶಿ ಅವ್ರು, ಏನಂತಂದ್ರೆ ಈ ನಮ್ಮಲ್ಲಿ ಸಾಕಷ್ಟು ಜನ ರೈತರು ಹನಿ ನೀರಾವರಿಗಳನ್ನ ಹಾಕೊಂಡು ಇದು ಮಾಡ್ತಾ ಇದಾರೆ, ಇನ್ನು ಹೆಚ್ಚೆಚ್ಚು ರೈತರು ಈ ಹನಿ ನೀರಾವರಿ ಪದ್ಧತಿಗಳನ್ನು ಇವನ್ನ ಹಾಕೊಳ್ಬೇಕು ಡ್ರಿಪ್ ಇರಿಗೇಷನ್ ಅನ್ನ, ಈ ಹಾಕೊಂಡಿರೋ ರೈತರಿಗೆ ಒಂದು ಒಳ್ಳೆ ಒಂದು ನಿರ್ವಹಣೆ ಆಗ್ಬೇಕು, ಆಮೇಲೆ ಬಹಳಷ್ಟು ವರ್ಷಗಳವರೆಗೆ ಒಂದು ಸಿಸ್ಟಮ್ ಕೆಲಸ ಮಾಡ್ಬೇಕು ಅಂತಂದ್ರೆ ಏನೊಂದು ಕಿವಿ ಮಾತು ಹೇಳಿಕ್ ಇಷ್ಟಪಡ್ತಾರೆ? ಕಿವಿ ಮಾತು ಅಂದ್ರೆ ಎಸ್ಪೆಷಲಿ ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ನನಗೆ ತುಂಬಾ ಅಭಿಮಾನ ಇದೆ. ಇತ್ತೀಚಿನ ಒಂದು ಬೆಳವಣಿಗೆ ಏನಂದ್ರೆ ಸುಮಾರು ರೈತರು ಅದನ್ನ ಅರ್ಥ ಮಾಡ್ಕೋತಾ ಇದ್ದಾರೆ. ಸುಮಾರು ಒಂದು 40% ಜನ ಅರ್ಥ ಮಾಡ್ಕೋತಿದ್ರೆ, ಅದ್ರ 10% ಜನ ಪ್ರಯತ್ನ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ನಾನು ಬೆಳೆ ತೆಗಿಬೇಕು, ನಾನು ಚೆನ್ನಾಗಿ ಬೆಳಿಬೇಕು ಅಂತ. ಆದ್ರೆ ಇದು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಹಾಕಿಸಿ ಬರೀ ಮೆಕ್ಕೆಜೋಳ ಬೆಳೆದೆ ತೊಗರಿ ಬೆಳೆದೆ ಅಂದ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ. ಅಂದ್ರೆ ಯಾವ ಬೆಳೆ ಬೆಳೆದ್ರೆ ಲಾಭದಾಯಕ ಆಗ್ತದೆ? ಹೊಸದನ್ನ ಮಾಡಿದ ತೋಟಗಾರಿಕೆ ಬೆಳೆಗಳಿಗೆ ಹೋಗ್ಬೇಕು. ಬೆಳೆ ಯೋಜನೆಯನ್ನ ಚೆನ್ನಾಗಿ ಪ್ಲಾನ್ ಮಾಡ್ಬೇಕು ಅವ್ರ ಮೊದ್ಲೇ. ಈಗ ವರ್ಷದಲ್ಲಿ 3 ಬೆಳೆಗಳನ್ನ ಸುಮಾರಾಗಿ ತೆಗಿಬೇಕು, ರೈತರ ಒಂದು ಆರ್ಥಿಕ ಆದಾಯವನ್ನು ಡಬಲ್ ಮಾಡ್ಕೋಬೇಕು. ಈಗ ಅವ್ರು ಏನ್ ಮಾಡ್ತಾರೆ, ಗುಲ್ಬರ್ಗಾ, ಬೀದರ್, ರಾಯಚೂರ್ ಆ ಕಡೆ ಎಲ್ಲ ಇರ್ಬೋದು, ವರ್ಷದಲ್ಲಿ 2 ಬೆಳೆ ಟಾರ್ಗೆಟ್ ಅವ್ರದಷ್ಟೇ, ಒಂದು ಖರೀಫ್ ಒಂದು ರಬಿ. ಜೂನ್ ತಿಂಗಳಲ್ಲಿ ತೊಗರಿ ಬಿತ್ತಬಿಡ್ತಾರೆ, ಡಿಸೆಂಬರ್ ತಿಂಗಳಲ್ಲಿ ರಾಶಿ ಮಾಡ್ತಾರೆ, ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಜೋಳ ಬಿತ್ತಾರೆ, ಮಾರ್ಚ್ ಅಲ್ಲಿ ರಾಶಿ ಮಾಡ್ತಾರೆ. ಅದು ಮಳೆ ಒಣ ಬೇಸಾಯದಲ್ಲಿ ಇತ್ತೀಚೆಗೆ ತೊಗರಿಗೆ ಕೆಲವರು ಅಲ್ಲಿ ಇಲ್ಲಿ ಓಡಾಡಿ ಮಾಡಿ ಏನೋ ಮಾಡಿ ಸ್ಪ್ರಿಂಕ್ಲರ್ ಗಳನ್ನು ಹಾಕಿ ಬೆಳೆಯ ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಹೂ ಬಿಡುವಂತದಲ್ಲಿ ಕಾಯಿ ಬಿಡುವಂತದಲ್ಲಿ ಒಂದ್ ಸ್ವಲ್ಪ ನೀರು ಕೊಡ್ತಾ ಇದ್ದಾರೆ ಸ್ಪ್ರಿಂಕ್ಲರ್ ಮುಖಾಂತರ. ಅದರಿಂದ ಅವ್ರಿಗೆ ಏನಾಗ್ತಾ ಇದೆ, 4 ಕ್ವಿಂಟಲ್ ಬೆಳಿತಕ್ಕಂತ ರೈತರಿಗೆ ಒಂದು 6-7 ಕ್ವಿಂಟಲ್ ಬರ್ತಾ ಇದೆ. ಅದು ಸ್ವಲ್ಪ ರುಚಿ ಹೆಚ್ಚಿದ ಪ್ರಕಾರ ಈಗ ಒಂದು 2-3 ವರ್ಷದಿಂದ ಅಕ್ಟೋಬರ್ ತಿಂಗಳಲ್ಲಿ ಒದ್ದಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ, ನಮ್ಗೆ ಸ್ಪ್ರಿಂಕ್ಲರ್ ಬೇಕಿತ್ತು ಸ್ಪ್ರಿಂಕ್ಲರ್ ಬೇಕಿತ್ತು ಅಂತ. ಹಾಗೆ ಮಾಡಿದ್ರೆ ಅದು ಉಪಯೋಗ ಆಗಲ್ಲ. ಸ್ವಲ್ಪ ಬೇರೆ ಕಡೆ ಹೆಂಗ್ ಪ್ಲಾನಿಂಗ್ ಮಾಡ್ತಾರೆ ವ್ಯವಸಾಯದಲ್ಲಿ ಕೂಡ ನಾವು ಪ್ಲಾನಿಂಗ್ ಮಾಡ್ಕೋಬೇಕು, ಮುಂದೆ ಏನ್ ಬೆಳೆ ಹಾಕ್ಬೇಕು ಕಂಟಿನ್ಯೂಸ್ ಆಗಿ ಅವ್ರ ಬೆಳೆ ಯೋಜನೆಯನ್ನ ಇಟ್ಕೋಬೇಕು. ಯಾವಾಗ್ಲೂ ಒಂದೆರಡು ತೋಟಗಾರಿಕೆ ಬೆಳೆ ಒಂದೆರಡು ಇಟ್ಕೋಬೇಕು. ಸುಮಾರು ನನಗೆ ಒಂದು 3 ಎಕರೆ ಇದೆ ಅಂತ, 1 ಎಕರೆ ಅಟ್ಲೀಸ್ಟ್ ತೋಟಗಾರಿಕೆ ಬೆಳೆಗೆ ಕಂಟಿನ್ಯೂಸ್ ಆಗಿರ್ಬೇಕು. 1 ಎಕರೆಗೆ ಆಹಾರ ಧಾನ್ಯಗಳು ಎಣ್ಣೆ ಕಾಳುಗಳು ಬೆಳೆದಿಟ್ಕೋಬೇಕು. ಅವನಿಗೆ ಏನಾಗ್ತದಾಗ ಆರ್ಥಿಕ ಆದಾಯ ಚೆನ್ನಾಗಿರುತ್ತೆ. ತೋಟಗಾರಿಕೆ ಬೆಳೆಯಲ್ಲಿ ವಿಶೇಷವಾಗಿ ನಮ್ ಕಡೆ ಮೆಣಸಿನ್ಕಾಯಿ ಚೆನ್ನಾಗಿ ಬೆಳೀತಾರೆ, ಕ್ಯಾಪ್ಸಿಕಮ್ ಬೆಳಿಲಿಕ್ಕೆ ಶುರು ಮಾಡಬೇಕು, ಆಮೇಲೆ ಬೀನ್ಸ್ ಬೆಳಿಲಿಕ್ಕೆ ಶುರು ಮಾಡಬೇಕು, ಟೊಮ್ಯಾಟೊ ಬೆಳಿಲಿಕ್ಕೆ ಶುರು ಮಾಡಬೇಕು. ಬೇರೆ ಬೇರೆ ಹೊಸ ಹೊಸ ಬೆಳೆಗಳನ್ನ ಬೆಳೆದು ಅವರು ಅದರಿಂದ ಆರ್ಥಿಕ ಒಂದು ಲಾಭವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಏನಾಗ್ತದೆ, ಅವರಿಗೆ ವ್ಯವಸಾಯದಲ್ಲಿ ತುಂಬಾ ರುಚಿ ಹತ್ತುತ್ತೆ, ಅಂದ್ರೆ ಒಂದು ಲಾಭ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಆಗ್ತದೆ, ನಾವು ಕೆಲವು ಪ್ಲಾಟ್ ಗಳೆಲ್ಲ ಮಾಡಿದೀವಲ್ಲ, ತುಂಬಾ ರೈತರು ಅನುಕೂಲ ಮಾಡ್ಕೊಂಡಿದ್ದಾರೆ. ಒಂದೇ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಇಲ್ಲಿ ಒಬ್ಬ ರೈತ 1 ಎಕರೆ ಪ್ರದೇಶದಲ್ಲಿ ಹಾಗಲಕಾಯಿ ಮತ್ತು ಚೆಂಡು ಬೆಳೆದ. ಹಾಗಲಕಾಯಿ ಪೆಂಡಾಲ್ ಸಿಸ್ಟಮ್ ಅಲ್ಲಿ ಬೆಳೆದ, ಸೆಂಟರ್ ಅಲ್ಲಿ ಮೇರಿಗೋಲ್ಡ್ ಚೆಂಡುವನ್ನು ಬೆಳೆದ. ಚೆಂಡುವನ್ನು ಯಾವ ಟೈಮ್ ಅಲ್ಲಿ ಬೆಳೆದ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದ. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಕ್ಟ್ ಆಗಿ ಬಂತು. ಅದು ಮಾರ್ಕೆಟ್ ಕೋಯಿನ್ಸಿಡೆನ್ಸ್ ಆಗ್ಬೇಕು, ಮಾರ್ಕೆಟ್ ಪ್ರೈಸ್ ಮಾರ್ಕೆಟ್ ಡಿಮ್ಯಾಂಡ್ ಕೋಯಿನ್ಸೈಡ್ ಆದಾಗ ಅವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ. ಆ ತರ ಒಂದು ಪ್ಲಾನಿಂಗ್ ಅನ್ನು ಮಾಡ್ಬೇಕು. ಅದಕ್ಕೋಸ್ಕರ ಕೃಷಿ ಸಲಹೆಗಾರನ ಅವ್ರು ಭೇಟಿ ಮಾಡಿ ಸಂಪರ್ಕ ಇಟ್ಕೋಬೇಕು. ನಾನು ಮನಸ್ಸಿಗೆ ಬಂದಾಗ ಏನೋ ಬೆಳೆದೆ ಅಂದ್ರೆ ಅವ್ರಿಗೆ ರೇಟ್ ಸಿಗಲ್ಲ. ಈಗ ಹಿಂಗ ಅಂದಾಗ್ಲೂ ಒಮ್ಮೊಮ್ಮೆ ರೇಟ್ ಸಿಗಲ್ಲ, ಅದ ಮತ್ತೆ ಬೇರೆ. ಯೋಜನೆ ಮಾಡಿದಾಗ್ಲೂ ಕೂಡ ಒಮ್ಮೊಮ್ಮೆ ರೇಟ್ ನಮ್ ಕೈಯಲ್ಲಿರಲ್ಲ, ಬಟ್ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಲಾಸ್ ಕಮ್ಮಿ ಆಗುತ್ತೆ. ಅವರಿಗೆ ಚೆಂಡು ಅಲ್ಲಿ ಸುಮಾರು 45,000 ರೂಪಾಯಿ ಬಂತು, 60-70 ರೂಪಾಯಿ ಕೆಜಿ ಹೆಂಗ್ ಮಾರಿದ್ರು. ಆಮೇಲೆ ಹಾಗಲಕಾಯಿನ ಎವರೇಜ್ ಆಗಿ 40 ರೂಪಾಯಿದಂಗೆ ಕೆಜಿ ಮಾಡಿದ್ರು. ವೈಟ್ ಅಂದ್ರೆ ಬಿಳಿ ಬಣ್ಣದ ಹಾಗಲಕಾಯಿ, ಅದ್ ಆಕ್ಚುಲಿ ಕರಿಯಲಾ ಜ್ಯೂಸಿಗೆ ಬಹಳ ಯೂಸ್ ಮಾಡ್ತಾರೆ. ಹಿಂಗಾಗಿ ಅದಕ್ಕೆ ಆ ತರ ಒಂದು ಅರೇಂಜ್ಮೆಂಟ್ ಮಾರ್ಕೆಟ್ ಟೈಅಪ್ ಮಾಡ್ಕೊಂಡು ಅವ್ರು ಬೆಳೆದ್ರು. ಎಲ್ಲಾ ಬೆಂಗಳೂರು ಮಾರ್ಕೆಟ್ಗೆಲ್ಲ ಹೋಗಿ ಕೊಟ್ರು. ಅವ್ರಿಗೆ 136,000 ರೂಪಾಯಿ ಇನ್ಕಮ್ ಆಯ್ತು, ಒಂದು 28,000 ಖರ್ಚಾಯ್ತು, 106,000 ಅವರಿಗೆ ನಿವ್ವಳ ಲಾಭ ಆಯ್ತು. ಹನಿ ನೀರಾವರಿಯಿಂದ ಮಾತ್ರ ಸಾಧ್ಯ ಆಯ್ತು. ಹನಿ ನೀರಾವರಿ ಮಾಡಿದ್ದಿಲ್ಲ ಅಂದ್ರೆ ಅವ್ರಿಗೆ ನೀರು ಸಾಕಾಗ್ತಿರ್ಲಿಲ್ಲ. ಈ ತರ ರೈತರು ಏನಾದ್ರೂ ಒಂದು ಪ್ರಯತ್ನ ಮಾಡಿ ಒಳ್ಳೆ ಬೆಳೆ ಯೋಜನೆಯನ್ನು ಮಾಡಿದ್ರೆ ನಿಜವಾಗ್ಲೂ ಅವ್ರು ಲಾಭದಾಯಕವಾದಂತಹ ಒಂದು ಬೆಳೆ ಬೆಳಿಬಹುದು ಅಂತ ನನ್ನ ಅನಿಸಿಕೆ. ಈಗ ಇನ್ನೊಂದ್ರೆ ನಾವು ನೋಡಿದ ಪ್ರಕಾರ ನಮ್ಮ ಕಡೆ ಈ ಕಬ್ಬಿಗೆ ಈ ಒಂದು ಹನಿ ನೀರಾವರಿ ಡ್ರಿಪ್ ಅನ್ನ ಬಹಳ ಜನ ಮಾಡ್ಲಿತ್ತಾರ. ಈ ಕಬ್ಬಿಗೆ ಮಾಡೋದು ಲಾಭದಾಯಕ ಅಂತ ಹೆಂಗ? ಅದು ಆಕ್ಚುಲಿ ಕಬ್ಬು ಒಂದು ಆರ್ಥಿಕ ಬೆಳೆ, ಅದು ಕಮರ್ಷಿಯಲ್ ಕ್ರಾಪ್ ಆಗುತ್ತೆ. ಅದರದ್ದು ನೀರಿನ ರಿಕ್ವೈರ್ಮೆಂಟ್ ಸಿಕ್ಕಾಪಟ್ಟೆ ಇದೆ, ಜಾಸ್ತಿ ಇದೆ. ಅದಕ್ಕೋಸ್ಕರ ಕಬ್ಬನ್ನ ಜಾಸ್ತಿ ಬೆಳೆದು ಅದೆಲ್ಲ ಅವ್ರೇನಂದ್ರ ರೇಟ್ ಶುಗರ್ ಫ್ಯಾಕ್ಟರಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ಅವ್ರ ಏನ್ ಮಾಡ್ಬೇಕಂದ್ರೆ ಸುಮಾರು 10 ಎಕರೆ 20 ಎಕರೆ ಗಟ್ಲೆ ಬೆಳೆಯೋ ಬದಲು ಒಂದ್ ಸ್ವಲ್ಪ ಏರಿಯಾ, ಒಂದು 5 ಎಕರೆ 6 ಎಕರೆ 7 ಎಕರೆ ಅಷ್ಟೇ ಬೆಳೆದು ಅದ್ರದ್ದು ಬೇರೆ ಬೆಳೆಯನ್ನ ಸ್ವಲ್ಪ ಪ್ಲಾನ್ ಮಾಡ್ಬೇಕು. ಈಗ ಸೋಯಾಬೀನ್ ಜಾಸ್ತಿ ಬೆಳೀತಾ ಇದಾರೆ, ಕಬ್ಬಿನ ಬದಲಾಗಿ. ಈಗ ಗೋಕಾಕ್, ಬೀದರ್ ಅಲ್ಲಿ ಕೂಡ ಈಗ ಸೋಯಾಬೀನ್ ಜಾಸ್ತಿ ಬೆಳೀತಾ ಇದಾರೆ. ಆಮೇಲೆ ಅದ್ರ ಬದಲಾಗಿ ಬೇರೆ ಸ್ವಲ್ಪ ಬಾಳೆನೂ ಬೆಳಿಬಹುದು. ಆಮೇಲೆ ಅದಾದ್ಮೇಲೆ ಸ್ವಲ್ಪ ಭತ್ತ ಬೆಳಿಬಹುದು. ಈ ಕೂಡ ಡ್ರಿಪ್ ಅಲ್ಲಿ ಕೂಡ ಭತ್ತ ಬೆಳೆಯುವಂತ ಒಂದು ಯೋಜನೆ ಬರ್ತಾ ಇದೆ. ನೀರು ಕಡಿಮೆ ನೀರಿನಲ್ಲೇ ಹೆಚ್ಚಿಗೆ ಬೆಳೆಯುವ, ಈಗ ಮೆಕ್ಕೆಜೋಳ ಹೆಂಗ್ ಬೆಳೀತಾರೆ ಅದೇ ತರ ಭತ್ತನು ಬೆಳೆಯುವಂತ ಒಂದು ಡ್ರಿಪ್ ಪದ್ಧತಿಯಲ್ಲಿ ನಾವು ಬೆಳೀಲಿಕ್ಕೆ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಹೀಗಾಗಿ ಬೆಳೆ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಅವ್ರ ಅನುಕೂಲ ಮಾಡ್ಕೋಬೇಕು ಹೊರತು ಒಂದೇ ಬೆಳೆ ಮೇಲೆ ಯಾವಾಗಲೂ ಅವಲಂಬನೆ ಆಗ್ಬಾರ್ದು. ಅಂದ್ರೆ ಡೈವರ್ಸಿಫಿಕೇಶನ್ ಬೇಕು ಬೆಳೆಗಳು, ಡೈವರ್ಸಿಫಿಕೇಶನ್ ಆಗ್ತದೆ. ಒಳ್ಳೆ ಡೈವರ್ಸಿಫಿಕೇಶನ್ ಆದಾಗ ಅವ್ರಿಗೆ ಮಾರ್ಕೆಟ್ ಲಿಂಕೇಜ್ ಸಿಕ್ಕೇ ಸಿಗುತ್ತೆ. ಒಂದು ಕಂಪನಿ ಅವರು ನೀವು ಬೆಳಿತೀರ ಅಂದ್ರೆ ಅಲ್ಲಿ ಹುಡ್ಕೊಂಡು ಬರ್ತಾರೆ ನಿಮ್ಮಲ್ಲಿ. ಅಂದ್ರೆ ಬೈಯರ್ಸ್ ಸಿಗ್ತಾರಂತೆ ಮೊದಲಿಗೆ, ಬೈಯರ್ ಸಿಗ್ತಾರೆ. ಈಗ ನೀವು ಬರೀ ತೊಗರಿ ಬೆಳಿತೀರ ಅಂದ್ಕೂಡಲೇ ನೀವು ಬರೀ ತೊಗರಿ ಅಂದ್ಕೂಡಲೇ ಅಡತಿಗಳ ಮೇಲೆ ಡಿಪೆಂಡ್ ಆಗ್ಬೇಕಷ್ಟೇ. ಯಾರು ನಿಮ್ಮನ್ನ ಹುಡ್ಕೊಂಡ್ಬರಲ್ಲ, ನೀವೇ ಅಡತಿ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ನಾವ್ ಇಂತ ಬೆಳೆಗಳನ್ನೇ ಬೆಳಿಬೇಕು, ಖರೀದಿದಾರರು ನಮ್ಮ ಹೊಲಕ್ಕೆ ಬರಬೇಕು. ಖರೀದಿ ಬರ್ತಾರೆ. ಈಗ ನೋಡಿ, ಈಗ 100 ಎಕರೆ ನೀವು ಭೆಂಡಿ ಬೆಳೀರಿ ನಾವು ಬಂದು ತಗೋತೀವಿ ಅಂತಾರೆ. 100 ಎಕರೆ ನೀವು ಟೊಮ್ಯಾಟೊ ಬೆಳೀರಿ ನಾವು ಅವರೇ ರೈತರ ಹತ್ರ ತಗೊಂಡು ಅವರೇ ಮಾರ್ಕೆಟಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡು ಅವರೇ ಲೋಡ್ ಮಾಡ್ಕೊಂಡು ಹೋಗಿ ರೈತರಿಗೆ ಆನ್ಲೈನ್ ಮೇಲೆ ಪೇಮೆಂಟ್ ಆಗ್ತಾರೆ. ಈ ರೀತಿ ನಮ್ಮ ರೈತರು ಸ್ವಲ್ಪ ತಮ್ಮ ದೃಷ್ಟಿಯನ್ನ ಬದಲಾಸಬೇಕು ಅಂತ ಹೇಳ್ತೀವಿ. ಬದಲಾಸ್ಕೋಬೇಕಷ್ಟೇ. ಹಿಂದಿನ ಒಂದು ಹಳೆ ಒಂದು ಟ್ರೆಡಿಷನಲ್ ಮೆಥಡ್ ಏನಿದೆ, ನಮ್ ತಾತ ತೊಗರಿ ಉದ್ದು ಹೆಸರು ಬೆಳೀತಾ ಇದ್ದ, ಜೋಳ ಬೆಳೀತಾ ಇದ್ದ, ಈಗಲೂ ನಾನು ಅದನ್ನೇ ಬೆಳೀತಾ ಇದ್ದೀನಿ ಅಂದ್ರೆ ರೈತನ ಒಂದು ಲೆವೆಲ್ ಅಲ್ಲಿ ಏನು ಪರಿವರ್ತನೆ ಆಗಿಲ್ಲ. ಯೋಚನೆಯಲ್ಲಿ ಏನು ಪರಿವರ್ತನೆ ಆಗಿಲ್ಲ ಅಂದ್ರೆ ಯೋಚನೆ ಒಳಗೆ ಪರಿವರ್ತನೆ ಆದ್ರೆ ಒಂದು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ತಂತ್ರಜ್ಞಾನ, ಯಾವುದೇ ತಂತ್ರಜ್ಞಾನದಲ್ಲಿ ಪರಿವರ್ತನೆ ಆಗಿಲ್ಲ, ಅದು ಕೃಷಿ ಒಂದು ಇಂಪಾರ್ಟೆಂಟ್ ತಂತ್ರಜ್ಞಾನ ಇವತ್ತಿನ ದಿವಸ. ಅದರಲ್ಲಿ ಬೇಕಾದಷ್ಟು ಜನ ಬೆಳೀತಾ ಇದಾರೆ, ಲಕ್ಷಗಟ್ಟಲೆ ದುಡ್ಡು ತೆಗಿತಾ ಇದಾರೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ತೆಗಿತಾ ಇದಾರೆ, ಬಂಡವಾಳ ಹಾಕಕ್ಕೂ ರೆಡಿ ಇದಾರೆ. ಬಂಡವಾಳ ಹಾಕಿತಂತ್ರ ಇದೊಂದು ಅಗ್ರಿಕಲ್ಚರ್ ಬಿಸಿನೆಸ್ ತರ ಮಾಡ್ಬೇಕು, ವ್ಯಾಪಾರೀಕರಣ ಆಗ್ಬೇಕಲ್ಲಿ. ಅಂದ್ರೆ ನಾವು ಲಾಭ ಮಾಡ್ಕೊಳ್ಳಿ ಅವರಿಗೆ ಲಾಭ ಕೊಡುತ್ತೆ. ಒಳ್ಳೇದು ಪಾಂಡುರಂಗ ವಿಠಲ್ ಜೋಶಿ ಅವರೇ, ತಾವು ಇಲ್ಲಿವರಿಗೆ ಇವತ್ತಿನ ಒಂದು ಒಕ್ಕಲತನದೊಳಗೆ ಸೂಕ್ಷ್ಮ ನೀರಾವರಿಯ ಪ್ರಾಮುಖ್ಯತೆ ಏನದ, ನಮ್ಮ ರೈತರು ಯಾವ ರೀತಿ ತಮ್ಮ ವಿಚಾರವನ್ನ ದೃಷ್ಟಿಯನ್ನ ಬದಲಾಯಿಸಿಕೊಂಡ್ರೆ ಒಂದು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದರೊಳಗೆ ವಿಶೇಷವಾಗಿ ಡ್ರಿಪ್ ಇರಿಗೇಷನ್ ಬಗ್ಗೆ ಸಾಕಷ್ಟು ವಿವರವನ್ನ ಮಾಹಿತಿ ಮಾಡಿಕೊಟ್ರಿ. ಈ ಒಂದು ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತಹ ರೈತ ಬಾಂಧವರು ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಬೇಕು, ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಏನಾರ ಹೇಳ್ಬೋದು ಸರ್? ಡೆಫಿನೆಟ್ಲಿ, ನನ್ನ ಫೋನ್ ನಂಬರ್ 9632462856. ರೈತ ಬಂದ್ರೆ ಪಾಂಡುರಂಗ ಜೋಶಿ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9632462856. ಈ ಒಂದು ಫೋನ್ ನಂಬರ್ ನೀವು ಮಾತಾಡಿ ನೀವು ನಿಮ್ಮ ಸಂಶಯಗಳನ್ನ ಅಥವಾ ನಿಮ್ಮ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಬಹುದು. ಇದುವರೆಗೆ ಇಷ್ಟೆಲ್ಲ ವಿಷಯವನ್ನ ತಿಳಿಸಿಕೊಟ್ಟಿರುವಂತಹ ಪಾಂಡುರಂಗ ವಿಠಲ್ ಜೋಶಿ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ತಕ್ರವಾಣಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ದತಿ ಕುರಿತು ಪಾಂಡುರಂಗ ಜೋಶಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10-15%, ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗ್ಯದ. ಇಂಥ ಒಂದು ವಾತಾವರಣ ತಮ್ಮಲ್ಲಿ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷಿತ ಕ್ರಮಗಳನ್ನು ತಗೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಈಗ ಕೇಳೋಣ ದುಮ್ಮನಸೂರಿನ ಕೃಷ್ಣಪ್ಪ ದರ್ಗಿ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ಶಂಬರ್ ಬೀಗ ಹೊಲಂಬರ ಏರಲಕ್ಕೆ ಭೋಗಸಿ ಬಡತಾನ, ಅಲ್ಲಿ ಇಲ್ಲಿ ಕುಂತಿ ಸುಮನ. ಶಂಬರ್ ಬೀಜ ಹೊಲಂಬರ ಏರಲಕ್ಕ ಭೋಗಸಿ ಬಡತಾನ, ಅಲ್ಲಿ ಇಲ್ಲಿ ಕುಂತಿ ಸುಮನ. ಅಳ ಮಕ್ಕಳೆಲ್ಲ ಬೀಳಾಕಿದರು ನಟ್ಟ ಬೆಳಸಿ ತುಂಬ, ಅಳ ಮಕ್ಕಳೆಲ್ಲ ಬೀಳಾಕಿದರು ನಟ್ಟ ಬೆಳಸಿ ತುಂಬ. ಸೊಳ ಎತ್ತಗಳು ಸುಮನೆ ಕಟ್ಟಿಕೊಂಡು ಕುಂತಿ ಕೊಟಗಿ ತುಂಬ, ಏಳ ಎತ್ತಗಳು ಎಬ್ಬಾಸಿತೋ ಕನ್ನಡಿ, ಏಳ ಎತ್ತಗಳು ಎಬ್ಬಾಸಿತೋ ಕೊಡಡಿ, ಆರಿನ ಸಾಮಾನ ಸ್ವತ ಮೈನತ್ತ ಮಾಡಿನ. ಏಳ ಎತ್ತಗಳು ಎಬ್ಬಾಸಿತೋ ಕೊನ್ನಡಿ, ಆರಿನ ಸಾಮಾನ ಸ್ವತ ಮೈನತ್ತ ಮಾಡಿನ. ಚಂಬಾರ್ ಬಿಗ್ಯಾ ಹೊಲಲಂಬರ ಇರಲಕ್ಕೆ ಭೋಗಸಿ ಬಡತಾನ, ಅಲ್ಲಿ ಇಲ್ಲಿ ಕುಂತಿ ಸುಮನ. ಏಳ ಹಿಂದ ಕಟ್ಟಿ ಒಂಬತ್ತ ಮುಂದ ಕಟ್ಟು ಜ್ಞಾನದ ನೇಗಲಿಗ, ಏಳ ಹಿಂದ ಕಟ್ಟಿ ಒಂಬತ್ತ ಮುಂದ ಕಟ್ಟು ಜ್ಞಾನದ ನೇಗಲಿಗ, ದಾಳಿಡಬೇಕು ಪಂಚಭೂತ ದೇಹ ನಟ್ಟ ಕಿತ್ತು ಜಾಳಿಗ, ದಾಳಿಡಬೇಕು ಪಂಚಭೂತ ದೇಹ ನಟ್ಟ ಕಿತ್ತು ಜಾಳಿಗ, ಮುಂಜೆ ನೀಡದು ಮಂದಿ ನಿಂದೆ ಆಡುವಂತ, ಮುಂಜೆ ನೀಡದು ಮಂದಿ ನಿಂದೆ ಆಡುವಂತ, ಕರ್ಕಿಯ ಬೇರೀಗ ಗೆದ್ದಿ ಒಗಿದು ಬೀಟು ಕಡಿಗ. ಮುಂಜೆ ನೆಡದು ಮಂದಿ ನಿಂದೆ ಆಡುವಂತ, ಕರ್ಕಿಯ ಬೇರೀಗ ಗೆದ್ದಿ ಒಗಿದು ಬೀಟು ಕಡಿಗ. ಶಂಬೋರ್ ಬಿಗ ಹೊಲಲಂಬರ ಇರಲಕ್ಕೆ ಭೋಗಸಿ ಬಡತಾನ, ಅಲ್ಲಿ ಇಲ್ಲಿ ಕುಂತಿ ಸುಮನ. ಅರಂಟ ಪದರಿನ ಸೋಲ ಕಡಿದರೆ ಕಡಿದೋಗಲಿ ಕಡಿಗಿ, ಅರಂಟ ಪದರಿನ ಸೋಲ ಕಡಿದರೆ ಕಡಿದೋಗಲಿ ಕಡಿಗಿ, ಎಂಟ ಎತ್ತಗಳು ಕುಂಟನಾಗಿ ಅವು ಬೀಳಲಿ ಒಂದ ತಡಿಗಿ, ಎಂಟ ಎತ್ತಗಳು ಕುಂಟನಾಗಿ ಅವು ಬೀಳಲಿ ಒಂದ ತಡಿಗಿ, ಹಸ್ತ ಚಿತ್ತಿನಡು ಮಧ್ಯ ಭಾಗದಲ್ಲಿ, ಹಸ್ತ ಚಿತ್ತಿನಡು ಮಧ್ಯ ಭಾಗದಲ್ಲಿ, ಹಚ್ಚೋಗ ಕೂರಾಗಿ ಬಿತ್ತು ಅಮೃತ ಗಾಳಿಗೆ, ಹಸ್ತ ಚಿತ್ತಿನಡು ಮಧ್ಯ ಭಾಗದಲ್ಲಿ, ಹಚ್ಚೋಗು ಕೂರಾಗಿ ಬಿತ್ತು ಅಮೃತ ಗಾಳಿಗೆ. ಶರಣ ಬಸುವ ಇಂತ ಹೊಲ ಮಾಡಿತ ಬೇಕಾದ ಬ್ಯಾಳ್ಕೊಂಡ, ಶರಣ ಬಸಪ್ಪ ಇಂತ ಹೊಲ ಮಾಡಿತ ಬೇಕಾದ ಬೆಳಕೊಂಡ, ಆಮ ದುನಿಯದೊಳ ಮಾರ್ ಕೀರ್ತಿ ಮಾಡಿ ಹೊಲದೊಳ ದುಡಿಕೊಂಡ, ಆಮ ದುನಿಯದೊಳ ಮಾರ್ ಕೀರ್ತಿ ಮಾಡಿ ಹೊಲದೊಳ ದುಡಿಕೊಂಡ, ಬುದ್ಧಿ ಮಾತ ಕೇಳಿಸಿದ್ದ ಭಜನಿ ಹೊಲ, ಬುದ್ಧಿ ಮಾತ ಕೇಳಿಸಿದ್ದ ಭಜನಿ ಹೊಲ, ಮೈನತಿ ಮಾಡಿಕೊಂಡ ನಿತ್ಯ ನಾಮಾಮೃತ ಉಂಡ, ಬುದ್ಧಿ ಮಾತ ಕೇಳಿಸಿದ್ದ ಭಜನಿ ಹೊಲ, ಮೈನತಿ ಮಾಡಿಕೊಂಡ ನಿತ್ಯ ನಾಮಾಮೃತ ಉಂಡ. ಶಂಬರ್ ಬಿಗ ಹೊಲಲಂಬರ ಇರಲಕ್ಕೆ ಭೋಗಸಿ ಬಡತಾನ, ಶಂಬರ್ ಬಿಗ ಹೊಲಲಂಬರ ಇರಲಕ್ಕೆ ಭೋಗಸಿ ಬಡತಾನ, ಅಲ್ಲಿ ಇಲ್ಲಿ ಕುಂತಿ ಸುಮನ, ಅಲ್ಲಿ ಇಲ್ಲಿ ಕುಂತಿ ಸುಮನ, ಅಲ್ಲಿ ಇಲ್ಲಿ ಕುಂತಿ ಸುಮನ. ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ, ಮಾ ಮಾನ್ ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುರುಳಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುರುಳಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಒಂಬತ್ತ ಬಾಗಿಲ ಮನೆಯ ಕಟಸಿರಿ ಇರತಿರಿಯಾವಲ್ಲಿ ಒಂಬತ್ತ ಬಾಗಿಲ ಮನೆಯ ಕಟಸಿರಿ ಇರತಿರಿಯಾವಲ್ಲಿ ಏಳೆಂಟ ಸಾರಿ ನಾ ಬಂದು ನೋಡಿದರೆ ಇರಲಿಲ್ಲ ನೀ ಇಲ್ಲಿ ಏಳೆಂಟ ಸಾರಿ ನಾ ಬಂದು ನೋಡಿದರೆ ಇರಲಿಲ್ಲ ನೀ ಇಲ್ಲಿ ಒಂಬತ್ತು ಮಂದಿನ ಮದವಿ ಮಾಡಿಕೊಂಡಿ ಯಾವ ಮುಹೂರ್ತದಲ್ಲಿ ಒಂಬತ್ತು ಮಂದಿನ ಮದವಿ ಮಾಡಿಕೊಂಡಿ ಯಾವ ಮುಹೂರ್ತದಲ್ಲಿ ಒಂದೇ ಮನಿಯಾಗ ಸಂಸಾರ ಮಾಡಪ್ಪ ತಿಳಿತದೋ ಇದರಲ್ಲಿ ಒಂದೇ ಮನಿಯಾಗ ಸಂಸಾರ ಮಾಡಪ್ಪ ತಿಳಿತದೋ ಇದರಲ್ಲಿ ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಆರು ಮಂದಿನ ಜಗಳಕ ಹಚ್ಚಿ ಬಂದಿರಿ ನನ್ನ ಬಲ್ಲಿ ಆರು ಮಂದಿನ ಜಗಳಕ ಹಚ್ಚಿ ಬಂದಿರಿ ನನ್ನ ಬಲ್ಲಿ ಮೂರು ಮಂದಿನ ಕುಂತು ನಗತರು ಅಳತಿರಿನಿ ಇಲ್ಲಿ ಮೂರು ಮಂದಿನ ಕುಂತು ನಗತರೋ ಅಳತಿರಿನಿ ಇಲ್ಲಿ ಬಂಡಟ ಮಾಡಿ ನ್ಯಾಯ ಹೇಳತಿರಿ ಕಂಡವ್ರ ಮನೆಯಲ್ಲಿ ಬಂಡಟ ಮಾಡಿ ನ್ಯಾಯ ಹೇಳತಿರಿ ಕಂಡವ್ರ ಮನೆಯಲ್ಲಿ ನಿನ್ನ ದಾರಿಯು ನಿನಗ ತಿಳದಿಲೋ ಬಂದಿರಿ ನನ್ನ ಬಲ್ಲಿ ನಿನ್ನ ದಾರಿಯು ನಿನಗ ತಿಳದಿಲೋ ಬಂದಿರಿ ನನ್ನ ಬಲ್ಲಿ ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ ಮಾನ್ಗೇಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಯಾವ ದಾರಿ ಎಂದು ಪಾರಾಗಿ ಹೋಗ್ಬೇಕು ಹೇಳಪ್ಪ ಇದರಲ್ಲಿ ಗುರವಿನ ಗೂಳಿಯಾಗಿ ಮೆರಿಬೇಕು ಗರು ಯಾಕೋ ನೀನ ಬಲ್ಲಿ ಗುರವಿನ ಗೂಳಿಯಾಗಿ ಮೆರಿಬೇಕು ಗರು ಯಾಕೋ ನೀನ ಬಲ್ಲಿ ಯಳವರ ಬಾಬಣ್ಣ ಕವಿಯ ಬರಿತನು ಕಸರಿಲ್ಲ ಇದರಲ್ಲಿ ಯಳವಾರ ಬಾಬಣ್ಣ ಕವಿಯ ಬರೆದನು ಕಸರಿಲ್ಲ ಇದರಲ್ಲಿ ಗುರವಿನ ಗೂಳಿಯಾಗಿ ಮೆರಿಬೇಕು ಗರುವಿಯ ಕೊನಿನ ಬಲ್ಲಿ ಗುರವಿನ ಮಣ್ಣಿನ ಗೂಳಿಯಾಗಿ ಮೆರಿಬೇಕು ಗರುಯ ಕೊನಿನ ಬಲ್ಲಿ. ಯಳ್ವಾರ ಬಾಬಣ್ಣ ಕವಿಯ ಬರಿದನೋ ಕಸರಿಲ್ಲ ಇದರಲ್ಲಿ, ಯಳ್ವಾರ ಬಾಬಣ್ಣ ಕವಿಯ ಬರಿದನೋ ಕಸರಿಲ್ಲ ಇದರಲ್ಲಿ. ಮಾನಿಯಡಿ ಮಾನವ ಮಾಡಿ ಇಟ್ಟನ ಸಂಸಾರದ ಸುಳ್ಳಿ, ಯಾವ ದಾರಿ ಎಂದು ಪಾರಾಗಿ ಹೋಗಬೇಕು ಹೇಳಪ್ಪ ಇದರಲ್ಲಿ, ಯಾವ ದಾರಿ.